ಒಳ್ಳೆ ಹೂ ಆಡ ಟೈಮಲ್ಲಿ ಸೊ ಜನವರಿ ಮತ್ತು ಫೆಬ್ರವರಿಲಿ ಇದು ಹೆಚ್ಚಿನ ಹೂವುಗಳ ಅರಳುವಿಕೆ ಪ್ರಮಾಣ ಇರುತ್ತೆ. ಆ ಹೂವು ಅರಳುವಿಕೆ ಸಮಯದಲ್ಲಿ ಹೆಚ್ಚಿನ ಮಂಜು ಅಥವಾ ತೇವಾಂಶ ವಾತಾವರಣದಲ್ಲಿ ಅಥವಾ ಸೈಕ್ಲೋನ್ ಅಂತಾರಲ್ಲ ಸರ್, ಒಂದು 3 ವರ್ಷ ಹಂಗೆ ಬಂದ್ಬಿಡ್ತು. ಸೊ ಹಿಂಗಾಗಿ ವಾತಾವರಣ ಹದಗೆಟ್ಟಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಮಾವಿನ ಬೆಳೆ ಸಕ್ಸಸ್ ಆಗಲಿಲ್ಲ, ಕುಂಠಿತಗೊಂಡ್ಬಿಡ್ತು. ಅದರಿಂದ ಈ ಒಂದು ಸಮಸ್ಯೆ 3 ವರ್ಷದಿಂದ ರೈತರಿಗೆ ಬಹಳ ಹಾನಿಯನ್ನು ಉಂಟು ಮಾಡಿದೆ. ಯಾವುದೇ ಹಣ್ಣುಗಳನ್ನು ಬೆಳಿಲಿಕ್ಕೂ ರೈತರು ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಬಂದ್ಬಿಡ್ತು. ಯಾಕಂದ್ರೆ ವಾತಾವರಣ ಬಹಳ ಮುಖ್ಯ ಸರ್. ನೀವೆಷ್ಟೇ ನೀವು ಪೋಷಕಾಂಶ ನೀರು ಎಷ್ಟೇ ಪ್ರಮಾಣದಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದ್ರು ಅಲ್ಟಿಮೇಟ್ಲಿ ವಾತಾವರಣದಲ್ಲಿ ಏರುಪೇರು ಆದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಸರ್. ಅದರಿಂದ ವಾತಾವರಣದಲ್ಲಿ ಈ ವರ್ಷ ಉತ್ತಮ ವಾತಾವರಣ ಇದೆ ಅಂತೇಳಿ ಹವಾಮಾನ ಇಲಾಖೆಯವರು ಸೃಷ್ಟಿಪಡಿಸಿದ್ದಾರೆ. ಸೊ ಮಾವಿನ ಫಸಲಲ್ಲಿ ಉತ್ತಮ ಇಳುವರಿನ ನಾವು ಈ ಸಲ ನಿರೀಕ್ಷೆ ಮಾಡಬಹುದು ಸರ್. ಒಂದು ಎರಡನೇದು ಏನಪ್ಪ ಅಂದ್ರೆ ಈ ಮಾವು ನಮ್ಮ ದೇಶದ ಬೆಳೆ, ಅದಕ್ಕೋಸ್ಕರ ಇದಕ್ಕೆ ಇದು ಉತ್ಪಾದನೆ ಆಗಿದ್ದು ಪ್ರಥಮ ಬಾರಿಗೆ ಭಾರತದಲ್ಲಿ. ಮೂಲ ಬೆಳೆ ಒರಿಜಿನ್, ಇಲ್ಲಿಂದ ಬೇರೆ ಕಂಟ್ರಿಗೆಲ್ಲ ನಾವೆಲ್ಲ ಸಪ್ಲೈ ಮಾಡಿದ್ವಿ 400 ವರ್ಷಗಳ ಹಿಂದೆ. ಅಲೆಕ್ಸಾಂಡರ್ ಪೀರಿಯಡ್ ಅಂತಲ್ಲ ಸರ್, ಆ ಪೀರಿಯಡ್ ಅಲ್ಲಿ ಮಾವನ್ನ ಅವನ್ ಪತ್ತೆ ಮಾಡ್ದ. ಅದಕ್ಕಿಂತ ಮೊದಲಾಗಿ ಇದೇನಿತ್ತು ಅಂದ್ರೆ ಕಾಡಲ್ಲಿ ಬೆಳೀತಕ್ಕಂತ ಒಂದು ಸಸ್ಯ ಆಗಿತ್ತು, ಯಾರು ರಿಕಗ್ನೈಸ್ ಮಾಡ್ತಿದ್ರಲ್ಲ ಅಂದ್ರೆ ಯಾರು ಗುರುತಿಸ್ತಾ ಇರ್ಲಿಲ್ಲ. ಅವನ್ ಏನ್ ಮಾಡಿದ, ಅದನ್ನ ನಾಡಿಗೆ ತಗೊಂಬಂದು ಇದು ಹಣ್ಣು ಬೆಳೀತದೆ, ಇದು ಒಳ್ಳೆ ಟಿಂಬರ್ ವ್ಯಾಲ್ಯೂ, ಆಮೇಲೆ ಇದನ್ನ ನಾವು ಪೂಜೆ ಪುರಸ್ಕಾರಗಳಿಗೆ ಬಳಸ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ತಂದು ಕೊಟ್ಟಿದ್ದು ಅಲೆಕ್ಸಾಂಡರ್ ಪೀರಿಯಡ್ ಆವಾಗಲ್ಲಿ. ನೋಡಿ, ಜೊತೆಗೆ ನಾವು ಈ ಮಾವನ್ನ ಬಳಕೆ ಮಾಡೋದು, ನಾವು ಫಸ್ಟ್ ಹಬ್ಬ ಬಂದ್ರೆ ಎಲೆ ಬಳಸ್ತೀವಿ ಯುಗಾದಿ ಹಬ್ಬದಲ್ಲಿ, ಅದು ಒಂದು ನಮ್ಗೆ ಭಾರತದ ಒಂದು ಸಾಂಪ್ರದಾಯಿಕ ಒಂದು ಹಬ್ಬ ಅದು. ನಂತರ ನಾವು ಇದನ್ನ ಮನೆ ಕಟ್ಟಲಿಕ್ಕೆ ಒಳ್ಳೆ ಟಿಂಬರ್ ವ್ಯಾಲ್ಯೂ, ತುಂಬಾ ತೂಕವಾದ ಒಂದು ಟಿಂಬರ್ ವುಡ್, ಇದು ಪೆಸ್ಟ್ ಡಿಸೀಸ್ ಇದಕ್ಕೆ ಕಡಿಮೆ, ಹಿಂಗಾಗಿ ಅದು ಒಳ್ಳೆ ವ್ಯಾಲ್ಯೂ ಇದೆ ಸರ್. ಅಂದ್ರೆ ಕಡಿಮೆ ದರದಲ್ಲಿ ಸಿಗುತ್ತೆ, ಕಡಿಮೆ ದರದಲ್ಲಿ ಸಿಗುತ್ತೆ. ಸೊ ಒನ್ ಆಫ್ ದಿ ಗುಡ್ ಟಿಂಬರ್ ವ್ಯಾಲ್ಯೂ ಅಂತ ಹೇಳ್ತಾರೆ ಸರ್. ಈಗ ಫಸ್ಟ್ ನಾವು ಉತ್ತಮ ಇಳುವರಿ ಬರ್ಬೇಕಂತಂದ್ರೆ ಮಾವನ್ನ ನಾವು 1 ವರ್ಷದ ನಾಟಿ ಮಾಡಿದ ನಂತರ ನಾವು ಅದನ್ನು ಉದ್ದ ಹೋಗ್ಲಿಕ್ಕೆ ಬಿಡಬಾರದು ಸರ್. ನೀವು ಏನೇನು ಮಾಡ್ದಂಗೆ ಹಂಗೆ ಬಿಟ್ನೆ ಅಂದ್ರೆ ಅದು ಉದ್ದ ಬೆಳೆದು ಬೆಳೆದು ಬೆಳೆದು ಏನಾಗುತ್ತೆ, ತೆಳ್ಳಗ್ ಬೆಳ್ಕೊಂಡು ಹೋಗುತ್ತೆ ಸರ್. ಯಾವುದೋ ಒಂದು ಬಿರುಗಾಳಿನೋ ಸುಂಟರಗಾಳಿನೋ ಅಥವಾ ಒಂದೇನೋ ಸೈಕ್ಲೋನ್ ಬಂದು 5-6 ವರ್ಷ ಬೆಳೆಸಿದ ಮರ ಬಿದ್ದು ಬಿಡುತ್ತೆ. ಆವಾಗ ರೈತರಿಗೂ ಲಾಸ್, ಇದೇನಪ್ಪ ಹಿಂಗ್ ಬಿದ್ದು ಬಿಡ್ತು. ಯಾಕಂದ್ರೆ ಅವ್ರಿಗೆ ಆ ಪ್ರೂನಿಂಗ್ ಟ್ರೈನಿಂಗ್ ಅಂದ್ರೆ ಅದು ಗೊತ್ತೇ ಇರಲ್ಲ. ನಾವೇನ್ ಮಾಡ್ತೀವಿ ಸರ್, ಫಸ್ಟ್ ಒಂದ್ ವರ್ಷ ಆದ ನಂತರ ಕುಡಿಚಿ ಬಿಡ್ಬೇಕು ಏನಾಗುತ್ತೆ, ಅದ ಮೇಲೆ ಬೆಳಿತಕ್ಕಂತ ಬೆಳವಣಿಗೆ ಸ್ಟಾಪ್ ಆಗಿ ಸೈಡ್ ಇಂದ 4-5 ರಂಬೆ ಕೊಂಬೆಗಳು ಬರ್ತವೆ, ಅವನ್ನ ನಾವು ಬಿಟ್ಕೋಬೇಕು. ಅವು ಬಿಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದು ಮರದ ಬೆಳವಣಿಗೆ ಕಡಿಮೆ ಆಗಿ ಗಿಡ್ಡ ಆಗುತ್ತೆ, ಅಂದ್ರೆ ಹರಡಿಕೊಳ್ಳುತ್ತೆ ಗಿಡ, ಹರಡ್ಕೊಳ್ಳುತ್ತೆ ನೇರವಾಗಿ ಬೆಳೆಯದೆ ಹರಡಿಕೊಂಡಾಗ ಹೆಚ್ಚಿನ ಇಳುವರಿ ಪಡಿಬಹುದು, ರಂಬೆ ಕೊಂಬೆಗಳು ಹೆಚ್ಚಿಗೆ ಆಗ್ತಾವಲ್ಲ. ಆಮೇಲೆ ಕ್ರಮೇಣವಾಗಿ ನಾವು ಏನ್ ಮಾಡ್ಬೇಕು ಅದರಲ್ಲಿ ಟ್ರೈನಿಂಗ್ ಪ್ರೂನಿಂಗ್ ಅಂತಂದ್ರೆ ಮುಖ್ಯವಾಗಿ ನಮ್ಮ ಕಾಂಡ ಬೆಳಿಲಿಕ್ಕೆ ಬಿಡ್ಬೇಕು. ಬೇಸಿಕ್ ಫೌಂಡೇಶನ್ ಕಾಂಡ ಸದೃಢವಾಗಿ ಬೆಳೆದ ಅಂತ ಅಂದ್ರೆ ಮೇಲಿನ ರಂಬೆ ಕೊಂಬೆಗಳು ಅವಕ್ಕೇನು ತೊಂದರೆ ಆಗಲ್ಲ. ನಾವು 2-3 ವರ್ಷ ಕಂಟಿನ್ಯೂಸ್ ಆಗಿ ಕುಡಿಚಿ ಉಡ್ತಾ ಇರ್ಬೇಕು, ಬೆಳಿಲಿಕ್ಕೆ ಬಿಡಬಾರದು. ಹಾಗೆ ಮಾಡೋದ್ರಿಂದ ಏನಕ್ಕತ್ತೆ ಅಂದ್ರೆ ಮುಂದೆ ನಮಗೆ ಹಣ್ಣುಗಳನ್ನ ಕಟಾವ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಯಾವ್ದಾದ್ರು ಕೀಟ ರೋಗ ಬಂದ್ರೆ ಮರ ಹತ್ತಿಬಿಟ್ಟು ನಾವು ಕಿತ್ತಾಕ್ಬಹುದು, ರೋಗ ಬಂದಿರೋದನ್ನ ಕಿತ್ತಾಕ್ಬಹುದು, ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಸ್ಪ್ರೇ ಮಾಡಬಹುದು. ಆ ಮುಖ್ಯ ಉದ್ದೇಶ ಏನಂದ್ರೆ ಕಾಂಡ ಮೊದಲು ಬಲಿಬೇಕು, ಅಂದ್ರೆ ದಪ್ಪ ಬರ್ಬೇಕು, ಬೇಸಿಕ್ ಫೌಂಡೇಶನ್ ಚೆನ್ನಾಗಿರ್ಬೇಕು. ಅದ ತದನಂತರ ನಾವ್ ಏನ್ ಮಾಡಕಪ್ಪ ಅಂದ್ರೆ ಸರ್, ಎಲೆಗಳನ್ನ ನಾವು ಕಟಾವ್ ಮಾಡ್ತಾ ಇರ್ಬೇಕು ಅವಾಗ ಅವಾಗ. ಸರ್, ಎಲೆಗಳನ್ನ ಯಾಕೆ ಕಟಾವ್ ಮಾಡ್ಬೇಕು ಸರ್? ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ರಂಬೆ ಕೊಂಬೆಗಳಿಗೂ ಅಥವಾ ಬೆಳೀತಕ್ಕಂತ ಹಣ್ಣುಗಳಿಗೂ ಸೂರ್ಯನ ಕಿರಣಗಳು ಎಂಟ್ರಿ ಆಗ್ಬೇಕು. ಸೂರ್ಯನ ಕಿರಣಗಳು ಪ್ರವೇಶ ಆದ್ರೆ ಹಣ್ಣಿನ ಗುಣಮಟ್ಟ ಹೆಚ್ಚುತ್ತೆ, ಕಾಯಿ ಸದೃಢವಾಗಿ ಬೆಳೀತವೆ, ಆಮೇಲೆ ಯಾವುದು ರೋಗ ಕೀಟಗಳು ಏನು ಪ್ರಾಬ್ಲಮ್ ಇರೋದಿಲ್ಲ. ಕೆಲವರು ಏನ್ ಮಾಡ್ತಾರೆ ಸರ್, ಫಾರ್ಮರ್ಸ್ ಅವ್ರಿಗೆ ಗೊತ್ತಿರಲ್ಲ, ಏನು ಕಟಾವ್ ಮಾಡಿಸ್ಕೊಡ್ಸಲ್ಲ ಸರ್, ಏ ಬೇಡ ಕಟಾವ್ ಮಾಡ್ಬೇಡ್ರಿ, ಯಾಕೆ ಗೊತ್ತಾ ಇದು ಹಂಗೆ ಇದು ಹಿಂಗೆ, ನೀವು ಕಟಾವ್ ಮಾಡಿದ್ರೆ ಗಿಡಕ್ಕೆ ತೊಂದರೆ ಆಗುತ್ತೆ, ನಂಜಾಗುತ್ತೆ, ಅದೆಲ್ಲ ಸುಳ್ಳು ಸರ್. ನೋಡ್ರಿ, ಒಳ್ಳೆ ಹರಿತವಾದ ಕುಡುಗೋಲು ಇರ್ಬೋದು ಅಥವಾ ಸಿಕೇಚರ್ ಅಂತಾರೆ, ಪ್ಲಾಂಟ್ ಕಟ್ ಮಾಡೋರು ಇರುತ್ತೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದು ಆಗಿತ್ತು, ಇಲ್ಲ ಕುಡುಗೋಲು ತಗೊಂಡು ನೀಟಾಗಿ ಕಟ್ ಮಾಡ್ಬೇಕು ಸರ್. ಕಟ್ ಮಾಡಿದ್ರೆ ಪ್ಲಾಂಟ್ ಏನ್ ತೊಂದರೆ ಆಗಲ್ಲ. ಬಟ್ ಒನ್ ಥಿಂಗ್ ಏನಂದ್ರೆ ಸರ್, ಮೊದಲನೇ ವರ್ಷದಲ್ಲಿ 2ನೇ ವರ್ಷದಲ್ಲಿ ಹೈಬ್ರಿಡ್ಗಳು ಇಳುವರಿ ಕೊಡ್ತಾವ. 1ವರ್ಷ 2ವರ್ಷ 3ವರ್ಷ ಇಳುವರಿ ತಗೋಬಾರದು ಸರ್. ಯಾಕಂದ್ರೆ 1-2 ಕಾಯಿ ಬಿಟ್ಟಿರ್ತವೆ, ಸಿಕ್ಕಾಬಿಟ್ಟು ಭಾರ ಆಗಿರುತ್ತೆ, ಕಾಯಿ ವೇಟ್ ಹೆಚ್ಚಾಗುತ್ತೆ, ವೇಟ್ ಹೆಚ್ಚಾದಂಗ್ ರಂಬೆ ಕೊಂಬೆಗಳು ಹರ್ಕೊಂಡ್ ಬಿದ್ದ್ಬಿಡ್ತಾವ, ಮರಿಯಂತದ್ದು ಇರುತ್ತೆ, ಬಿದ್ದ್ಬಿಡ್ತಾವ ಸರ್. ಇವನ್ ಹೈಬ್ರಿಡ್ಸ್ ಗ್ರಾಫ್ಟೆಡ್ ವೆರೈಟಿ ಸರ್, 1ವರ್ಷದಲ್ಲೇ ನಾವು ಇಳುವರಿ ಪಡ್ತಾವು. ಯಾಕಂದ್ರೆ ಅದು ಒಂದು ಸಯನ್ ಬ್ರಾಂಚ್ ಅಂತಾರೆ, ಸಯನ್ ಇದೆಯಲ್ಲ, ಆ ಪ್ರೌಢ ವ್ಯವಸ್ಥೆ ದಾಟಿರ್ತಕ್ಕಂತ ಒಂದು ಸಯನ್ ಅಂತ ಒಂದು ಗ್ರಾಫ್ಟ್ ಮಾಡಿರ್ತಾರೆ, ಕೂಡಿಸಿರ್ತಾರೆ. ಗ್ರಾಫ್ಟಿಂಗ್ ಅಂದ್ರೆ ಎರಡು ಪ್ಲಾಂಟ್ಸ್ ಗಳನ್ನ ಕೂಡಿಸಿ ಕಟ್ಟೋದಕ್ಕೆ ಗ್ರಾಫ್ಟಿಂಗ್ ಅಂತಾರ. ಅದ್ರಾಗೆ ಚಿಗುರು ಒಡೆದಿರ್ತದ ಅಲ್ಲ, ಅಲ್ಲಿ ಪ್ರೌಢಾವಸ್ಥೆ ದಾಟಿರ್ತದ, ಅದು 7 ವರ್ಷ ದಾಟಿದ್ದನ್ನ ಸೆಲೆಕ್ಟ್ ಮಾಡಿ ಹಾಕಿರ್ತೇವೆ. ಅದು ಏನ್ ಮಾಡುತ್ತೆ, ಇಮಿಡಿಯೇಟ್ಲಿ ಫ್ಲವರಿಂಗ್ ಆಗುತ್ತೆ, ಫ್ರೂಟಿಂಗ್ ಆಗುತ್ತೆ, ಭಾರ ಹೆಚ್ಚಾಗಿ ಬಿದ್ದು ಬಿಡ್ತದೆ ಸರ್. ಕೆಲವರು ಹೇಳ್ತಾರೆ, ಏ ಫಸ್ಟ್ ಗೆ ಬಂದ ತಕ್ಷಣ ಹೂ ಚೂಟ್ ಹಾಕ್ತಾರೆ, 1 ವರ್ಷಕ್ಕೆ 2 ವರ್ಷಕ್ಕೆ ಹೂ ಬಿಟ್ರೆ ಹೂ ಚೂಟ್ ಹಾಕ್ತಾರೆ. ಅದು ಸುಮ್ನೆ ತಪ್ಪು ಕಲ್ಪನೆ ಇಲ್ಲ, ಹಣ್ಣು 1 ವರ್ಷಕ್ಕೆ 2 ವರ್ಷಕ್ಕೆ ಬಿಟ್ರೆ ಅದು ದೃಷ್ಟಿ ಆಗುತ್ತೆ, ಅದಕ್ಕೆ ಚೂಟ್ ಹಾಕಿದೀವಿ ಅಂತಾರೆ. ಅದು ಆ ರೀಸನ್ ಅಲ್ಲ, ಅದು ಅದ ಕಾರಣ ಅಲ್ಲ. ಅದು ಯಾಕೆ ಚೂಟ್ತಾರ ಅಂತಂದ್ರೆ, ಭಾರ ಹೆಚ್ಚಾಗಿ ಮರ ಬಿದ್ದೋಗುತ್ತೆ, ಅದಕ್ಕೆ 1 ವರ್ಷ 2 ವರ್ಷ ಇಳುವರಿ ತಗೋಬಾರ್ದು. 3 ವರ್ಷ 4 ವರ್ಷದಿಂದ ರಂಬೆ ಕೊಂಬೆಗಳು ಬಲ್ತಂಗ್ ಬಲ್ತಂಗ ಬಿಡಬೇಕು, ಬಲಿಲಿಕ್ ಬಿಡಬೇಕು. ಆವಾಗ ಕಡಿಮೆ ಪ್ರಮಾಣದಲ್ಲಿ ಹಣ್ಣು ತಗೊಳಕ್ ಬಿಡ್ಬೇಕು, ಯಾಕಂದ್ರೆ ಒಂದು ಬಂಚ್ ಅಲ್ಲಿ 5-6 ಹಣ್ಣು ಬಿಟ್ಟಿರ್ತಾವೆ. ಅದ್ರಾಗ ನೀವು ಫ್ರೂಟ್ ತಿನ್ನಿಂಗ್ ಅಂತಾರೆ, ಫ್ರೂಟ್ ತಿನ್ನಿಂಗ್ ಅಂದ್ರೆ 5-6 ಹಣ್ಣಿನಲ್ಲಿ ಒಂದ್ 2 ಕಿತ್ತಾಕ್ಬೇಕು ಒಂದ್ ಬಂಚ್ ಅಲ್ಲಿ. ಯಾಕಂದ್ರೆ 5-6 ಬಿಟ್ನೆ ಅಂದ್ರೆ ಎಲ್ಲ ಸಣ್ಣವಾಗಿ ಬಿಡ್ತಾವೆ, ಯಾಕಂದ್ರೆ ನೀರು ಮತ್ತು ಗೊಬ್ಬರ ಇತರ ಪೋಷಕಾಂಶಗಳು ಭೂಮಿಯಿಂದ ಅದು ಎಳ್ಕೊಳ್ಳುತ್ತೆ. ಸೊ 6 ಜನ ಆದ್ರೆ ಇಬ್ರಿಗೂ 6 ಜನಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ, ಸೈಜ್ ಸಣ್ಣವಾಕವು, ಅಲ್ಲಿ ಪೋಷಕಾಂಶಗಳು ಸರಿಯಾಗಿ ಎಳ್ಕೊಳ್ಳೋದಲ್ಲ. ಅದ್ರಾಗ 2 ಹಣ್ಣು ಕಿತ್ತಾಕ್ಬೇಕು ಸರ್ ಕಾಯ್ದಾಗೆ. ಸೊ 4 ಹಣ್ಣುಗಳು ಸದ್ಗುಡವಾಗಿ ಬೆಳಕಂತವ. ನಮ್ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅದಕ್ಕೆ ಗಾಳಿ ಬೆಳಕು ಬರಂಗೆ ನಾವು ಮಾಡ್ಕೊಡ್ಬೇಕು. ಸೊ ಕ್ರೌಡ್ ಆಗಿತ್ತಂದ್ರೆ ಅಥವಾ ನೆರಳಿತ್ತಂದ್ರೆ ಇಮ್ಯುಡಿಟಿ ಅಂತಾರೆ ಸರ್, ತೇವಾಂಶ. ತೇವಾಂಶ ಹೆಚ್ಚಾಗಿ ಪೌಡ್ರಿ ಮಿಲ್ಡ್ಯೂ ಅಂತ ಬರುತ್ತೆ. ಪೌಡ್ರಿ ಮಿಲ್ಡ್ಯೂ ಅಂದ್ರೆ ಬೂದಿ ರೋಗ, ಅಂದ್ರೆ ಎಲೆ ಮೇಲೆ ನೆರಳು ಕವುತ್ರೆ ಅಲ್ಲಿ ರೋಗ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಕೀಟ ಬರುತ್ತೆ. ಅದಕ್ಕೆ ಸೂರ್ಯನ ಕಿರಣಗಳು ಬಹಳ ಮುಖ್ಯ ಸರ್. ಒಂದೊಂದು ಪ್ಲಾಂಟ್ಗೆ 8 ತಾಸು ಬೆಳಕ್ಬೇಕು, ಒಂದೊಂದು ಪ್ಲಾಂಟ್ಸ್ 10 ತಾಸು ಬೆಳಕ್ಬೇಕು. ಇನ್ನ ಕೆಲವರು ಏನ್ ಮಾಡ್ತಾರೆ, ಬೇರೆ ದೇಶದಲ್ಲಿ ಸೂರ್ಯನ ಕಿರಣ ಸರಿಯಾಗಿ ಟೆಂಪರೇಚರ್ ಇರಲಿಲ್ಲ ಅಂದ್ರೆ ಫ್ಲಡ್ ಲೈಟ್ ಹಾಕ್ತಾರೆ ಸರ್. ಫ್ಲಡ್ ಲೈಟ್ ಹಾಕಿ ಜಾಸ್ತಿ ಬೆಳಕ್ಬೇಕು. ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಹೂ ಹಾಡೋ ಟೈಮಲ್ಲಿ ಮ್ಯಾಂಗೋದಲ್ಲಿ 3 ತರ ಹೂ ಇದೆ, ಗಂಡು ಹೂ, ಹೆಣ್ಣು ಹೂ, ಮತ್ತೆ ಇನ್ನೊಂದು ಬೈಸೆಕ್ಷುವಲ್ ಫ್ಲವರ್ಸ್ ಅಂತಾರೆ, 3 ಇರ್ತವೆ. ಸೊ ಅದರಲ್ಲಿ ಏನ್ ಮಾಡ್ತಾವ ಅಂದ್ರೆ ಸರ್, ಒಂದು ಗೊಂಚಲಲ್ಲಿ ಮೇಲ್ಗಡೆ ಗಂಡು ಹೂ ಇರ್ತಾವ ಸರ್, ಕೆಳಗಡೆ ಹೆಣ್ಣು ಹೂ ಇರ್ತಾವ ಸರ್. ಆ ಗಂಡು ಹೂ ಪೌಡರ್ ಉತ್ಪತ್ತಿ ಮಾಡ್ತಾವ ಸರ್, ಪೊಲನ್ಸ್ ಅಂತಾರೆ. ಗಂಡು ಹೂ ಪೊಲನ್ಸ್ ಉತ್ಪತ್ತಿ ಮಾಡ್ಬೇಕಂದ್ರೆ ಅಲ್ಲಿ ಡ್ರೈ ಕಂಡೀಷನ್ ಇರ್ಬೇಕು ಸರ್, ಅಂದ್ರೆ ಬಿಸಿಲಿನ ವಾತಾವರಣ. ಬಿಸಿಲಿನ ವಾತಾವರಣ ಪೌಡರ್ ಉತ್ಪತ್ತಿ ಆಗುತ್ತೆ. ಆ ಪೌಡರ್ ಏನ್ ಮಾಡುತ್ತೆ ಸರ್, ಅದು ಆ ಪೌಡರ್ ಡ್ರೈ ಕಂಡೀಷನ್ ಇದ್ರೆ ಅದು ಹೆಣ್ಣು ಹೂಗಳ ಮೇಲೆ ಬೀಳುತ್ತೆ. ಅದು ಹೆಣ್ಣು ಹೂಗಳ ಮೇಲೆ ಬಿದ್ದಾಗ ಪರಾಗಸ್ಪರ್ಶ ಕ್ರಿಯೆ ಆಗುತ್ತೆ, ಆವಾಗ ಹೆಣ್ಣು ಹೂವು ಇದೆಯಲ್ಲ ಆ ಹೂ ಕಟ್ಟುತ್ತೆ. ಒಂದ್ ವೇಳೆ ನೀವು ಒಳ್ಳೆ ಹೂವಾಡ ಟೈಮ್ನಾಗ ಮಳೆ ಬರೋದು ಅಥವಾ ಜಾಸ್ತಿ ಮಂಜು ಬೀಳೋದು ಅಥವಾ ಹವಾಮಾನದಲ್ಲಿ ವಿಪರೀತ ನೆರಳಿರೋದ್ರಿಂದ ಅಲ್ಲಿ ಗಂಡು ಹೂ ಉತ್ಪತ್ತಿ ಆಗಲ್ಲ. ಹಸಿಯಾಗಿ ಇಡ್ಕೊಂಡು ಈ ಗಂಡು ಹೂ ಹೆಣ್ಣು ಹೂಗಳ ಮೇಲೆ ಬೀಳಕ್ಕೆ ಬಿಡೋದಿಲ್ಲ. ಹಂಗಾಗಿ ಈ ಮಾವಿನಲ್ಲಿ ಏನಾಗುತ್ತೆ ಸರ್ ಅಂದ್ರೆ, 100 ಹೂಗಳಲ್ಲಿ 99 ಹೂಗಳು ಕೆಳಗೆ ಬೀಳ್ತಾವ, ಒಂದು ಗೊಂಚಲಲ್ಲಿ ಒಂದೇ ಉಳ್ಕೊಳ್ಳೋದು. ಯಾಕಂದ್ರೆ ಕಾಂಪಿಟೇಷನ್, 1000+ ಹೂ ಇರ್ತಾವ, ಅವು ಎಲ್ಲವೂ ನಾನ್ ಬದುಕ್ಬೇಕಂತ ಒಂದು ಹೂ, ನಾನ್ ಬದುಕ್ಬೇಕಂತ ಇನ್ನೊಂದು, ಅದಾಗ ಎಲ್ಲವೂ ಅಲ್ಟಿಮೇಟ್ಲಿ ಎಲ್ಲಾ ಹೂಗಳು ಸೇರಿ ತೀರ್ಮಾನ ಮಾಡಿ ಎಲ್ಲರೂ ಬೀಳ್ತಾರೆ ಕೆಳಗಡೆ. ಇಟ್ ಈಸ್ ಕಾಮನ್ ಫೆನಮೆನನ್ ಅದು, ಎಲ್ಲಾರು ಕೆಳಗಡೆ ಬಿದ್ದು ಒಬ್ಬನೇ ಉಳಿತಾನೆ, ಒಂದೇ ಹೂ ಉಳಿತದೆ, ಅದೇ ಒಂದು ಹೂವು ಹಣ್ಣು ಕಟ್ಟುತ್ತೆ. ಸೊ ಹಿಂಗಾಗಿ ಹೂ ಉದುರುವಿಕೆ ಸಾಮಾನ್ಯ, ಆದ್ರೆ ಜಾಸ್ತಿ ಹೂ ಉದುರಿ ಬಿಡ್ತಾವ. ಜಾಸ್ತಿ ಹೂ ಉದುರೋದ್ರಿಂದ ನಮ್ಗೆ ಇಳುವರಿ ಕುಂಠಿತಗೊಳ್ಳುತ್ತೆ. ಸರ್, ಈಗ ಹೂ ಉದುರುವಂತದ್ನ ಅಂದ್ರೆ ಈಗ ಸಾಕಷ್ಟು ಮಂಜು ಬಿದ್ದಾಗ, ಈಗ ಹೆಚ್ಚು ತೇವಾಂಶ ಆದಾಗ, ಅದನ್ನ ಅಂತ ಸಂದರ್ಭದಲ್ಲಿ ಯಾವ ರೀತಿ ನಾವು ತಡೆಗಟ್ಟಬಹುದು ಸರ್? ನಾನು ಆಗ್ಲೇ ಹೇಳ್ದು, ಅದಕ್ಕೆ ಗಾಳಿ ಬೆಳಕು ಕೊಟ್ರೆ ಅದನ್ನ 50% ಕಡಿಮೆ ಮಾಡಬಹುದು. ಫಸ್ಟ್ ಪ್ರೂನಿಂಗ್ ಮಾಡ್ಬೇಕು ಸರ್, ಪ್ರತಿ ವರ್ಷ ಕೊಳ್ತೋಗಿರೋ ನಮ್ ಬೇಡವಾದ ರಂಬೆ ಕೊಂಬೆ ಅವೆಲ್ಲ ಕಿತ್ರೆ, ಆಮೇಲೆ ಒಂದ್ ಗಿಡದಿಂದ ಇನ್ನೊಂದ್ ಗಿಡ ಟಚ್ ಆಗಿರುತ್ತೆ, ಒಂದು ರಂಬೆ ಕೊಂಬೆ ಅದನ್ನ ತೆಗಿಬೇಕು ಫಸ್ಟ್. ಹೂ ಉದುರದಾಗ ಯಾಕೆ ನಿರ್ವಹಣೆ ಮಾಡ್ಬೇಕಪ್ಪ ಅಂತಂದ್ರೆ, ಮುಖ್ಯವಾಗಿ ಪ್ಲಾಂಟ್ ಅಲ್ಲಿ 16 ಎಲಿಮೆಂಟ್ಸ್ ಇರಬೇಕು, ಕಾರ್ಬನ್ನು, ಹೈಡ್ರೋಜನ್ ಅವೆಲ್ಲ. ಸೊ ಇದರಲ್ಲಿ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ಅಂತಾರೆ, ಕಾರ್ಬೋಹೈಡ್ರೇಟ್ ಪರ್ಸೆಂಟ್ ಜಾಸ್ತಿ ಇರ್ಬೇಕು ಸರ್, ನೈಟ್ರೋಜನ್ ಪರ್ಸೆಂಟೇಜ್ ಕಡಿಮೆ ಇರಬೇಕು. ಅದಕ್ಕೆ ಅವಾಗ ನಾವೇನ್ ಮಾಡ್ಬೇಕು, ನೈಟ್ರೋಜನ್ ಫರ್ಟಿಲೈಸರ್ ಅನ್ನ ಹಾಕೋದು ಕಡಿಮೆ ಮಾಡ್ಬೇಕು ಸರ್. ಪೊಟಾಸು ಮತ್ತೆ ಫಾಸ್ಫರಸ್ ಅಷ್ಟೇ ಆಡ್ ಕೊಡ್ಬೇಕು. ನೈಟ್ರೋಜನ್ ಕೊಟ್ಟನೆ ಅಂದ್ರೆ ಏನಾಗುತ್ತೆ, ನೈಟ್ರೋಜನ್ ಫಾಸ್ಟ್ ಗ್ರೋಯಿಂಗ್, ವೆಜಿಟೇಟಿವ್ ಗ್ರೋತ್ ಹೆಚ್ಚಾಗಿ ಹೂ ಬಿಟ್ಟು ಹೂ ಉದುರಿ ಬಿಡ್ತಾವ ಸರ್. ಫಸ್ಟ್ ನ್ಯೂಟ್ರಿಷನ್ ಅಲ್ಲಿ ಮ್ಯಾನೇಜ್ ಮಾಡ್ಬೇಕು ಸರ್, ಗೊಬ್ಬರಗಳ ಮುಖಾಂತರ ಅದನ್ನ ಮರಗಳನ್ನ ಬೆಳೆಸಬೇಕು. ತದನಂತರ ಪ್ರೂನಿಂಗ್ ಸರ್, ನಾನು ಹೇಳಿದ್ನಲ್ಲ, ಅನ್ವಾಂಟೆಡ್ ಬ್ರಾಂಚಸ್ ಬೇಡ ಆಗಿರೋ ಎಲ್ಲ ಅದೆಲ್ಲ ತೆಗಿಬೇಕು. ಮೂರನೇದೇನಂದ್ರೆ, ಡ್ಯೂರಿಂಗ್ ಫ್ಲವರಿಂಗ್ ಟೈಮ್, ಫ್ರೂಟಿಂಗ್ ಟೈಮ್, ಅವಾಯ್ಡ್ ವಾಟರ್, ಅಂದ್ರೆ ನೀರ್ ಬಿಡಬಾರ್ದು, ನೀರನ್ನ ಕಂಪ್ಲೀಟ್ಲಿ ಕಡಿಮೆ ಮಾಡ್ಬಿಡ್ಬೇಕು ಸರ್. ಅದಕ್ಕೆ ವಾಟರ್ ರೆಗ್ಯುಲೇಷನ್ ಅಂತಾರೆ ಸರ್, ಸ್ವಲ್ಪ ಮಟ್ಟಿ ತೇವಾಂಶ ಎಷ್ಟು ಇರಬಾರ್ದು, ಎಷ್ಟು ಬಿಡಂಗಿಲ್ಲ ಸರ್. ಯಾವುದೇ ಪ್ಲಾಂಟ್ ಆಗ್ಲಿ ಸರ್, ಸ್ಟ್ರೆಸ್ ಕಂಡೀಷನ್ ಇದ್ರೆ ಅದು ಹೂ ಒಡೆಯುತ್ತೆ. ಸ್ಟ್ರೆಸ್ ಕಂಡೀಷನ್ ಅಂದ್ರೆ ಭೂಮಿಯಲ್ಲಿ ಒಣಗೊಣಬೇಕು, ಹಸಿ ಇರ್ಲೇಬಾರ್ದು, ಹಸಿ ಇದ್ರೆ ಹೂವು ಬಿಡಲ್ಲ ಸರ್. ಫಾರ್ ಎಕ್ಸಾಂಪಲ್ ಚಿಕ್ಕಮಗಳೂರಿಗೆ ಹೋಗಿ ಸಿಕ್ಕಾಪಟ್ಟೆ ಮಳೆ ಬರುತ್ತೆ, ಮಳೆ ನಿಲ್ಲವರೆಗೂ ಅದು ಹೂ ಬಿಡದೇ ಇಲ್ಲ. ಮಳೆ ಯಾವ ನಿಂತ ಸ್ಟ್ರೆಸ್ ಕಂಡೀಷನ್, ಭೂಮಿ ಯಾವಾಗ ಒಣಗ್ತು ಅವಾಗ ಅದು ಹೂ ಹರಳುತ್ತೆ. ಹಂಗೆ ಇಲ್ಲಿ ಕೂಡ ಅದೇ. ಸೊ ಹೂ ಹರಳ ಟೈಮಲ್ಲಿ ಅಥವಾ ಹೂ ಬಿಟ್ಟಾಗ ಯಾವುದೇ ಕಾರಣಕ್ಕೂ ನಾವು ನೀರು ಕೊಡಬಾರ್ದು. ನೀರು ಕೊಟ್ಟನೆ ಅಂದ್ರೆ 24 ಗಂಟೆನೂ ಅದು ರೂಟ್ಸ್ ಎಲ್ಲ ಬರೀ ಎಳ್ಕೊಂತಾನೆ ಇರ್ತಾವ ಕೆಲಸ, ಬಡ ಬಡ ಬಡ ಎಳ್ಕೊಂಡ ಮೇಲೆ ತುದಿ ಕೊಟ್ಬಿಡ್ತತಿ. ನೀರಿನ ಪ್ರಮಾಣ ಹೆಚ್ಚಾದ್ರೆ ಅಲ್ಲಿ ಅನಿಡ್ಯೂ ಸೆಕ್ರೆಷನ್ ಆಗುತ್ತೆ. ಅನಿಡ್ಯೂ ಅಂದ್ರೆ ಒಂಥರ ಜೇನು ತುಪ್ಪ ತರ ಆಗುತ್ತೆ. ಅಲ್ಲಿ ಮೊದ್ಲೇ ಸಿಹಿ ಇರುತ್ತೆ ಮಾವಿನ ಸಿಹಿ, ಆಮೇಲೆ ಇದೊಂದು ನೀರು ಒಂದು ಎಂಟ್ರಿ ಆಗಿ ಜೇನು ತುಪ್ಪ ತರ ಆಗಿ ಅಲ್ಲಿ ಒಂಥರ ಮೊಸರಾದಂಗ ಆಗ್ಬಿಡುತ್ತೆ ಸರ್, ಅಂಟಂಟ ದ್ರಾವಣ ಆಗ್ಬಿಡುತ್ತೆ. ಫಸ್ಟ್ ನೀರ್ ಕಡಿಮೆ ಮಾಡ್ಬೇಕು ಸರ್. ನೀರ್ ಕಡಿಮೆ ಮಾಡಿದ್ರೆ ಹೂಗಳ ಪ್ರಮಾಣ ಅರಳಿಕೆ ಹೆಚ್ಚಾಗುತ್ತೆ, ಆಮೇಲೆ ಕಾಯಿ ಕಟ್ಟೋದು ಕೂಡ ಹೆಚ್ಚಿಗೆ ಆಗುತ್ತೆ. ಜಾಸ್ತಿ ನೀರ್ ಕೊಟ್ರೆ ಸಣ್ಣ ಸಣ್ಣ ಗೋಲಿ ಆಕಾರದಲ್ಲಿ ಇರ್ತಾವಲ್ಲ ಸರ್, ಅವು ಕೂಡ ಬಿದ್ದೋಗ್ಬಿಡ್ತಾವ್ ಸರ್. ಒಂದು ನೀರ್ ಕೊಡೋದನ್ನ ನಾವು ಕಡಿಮೆ ಮಾಡ್ಬೇಕು, ಕಡಿಮೆ ಮಾಡ್ ಜೊತೆಗೆ ಏನಾದ್ರೂ ಇನ್ನು ಅವು ನೀರ್ ಕೊಡದೇ ಇದ್ದಾಗ್ಲೂ ಹೂದ್ರು ತಂದ್ರೆ ಬೇರೆ ಏನಾದ್ರೂ ಸರ್ ಮಾರ್ಗ ಇದೆ ಔಷಧಿ ಹೊಡಿ ಅಂತ ಔಷಧಿ ಹೊಡಿ. ಈಗ ಇದರಲ್ಲಿ ಅದು ಎರಡಾಯ್ತು ಸರ್. ನಾಲ್ಕನೇ ಸ್ಟೆಪ್ ಏನಪ್ಪ ಅಂದ್ರೆ ಈಗ ಅತಿಯಾದ ಯಾವ ಹೂ ಉದುರುವಿಕೆ ಕಾಯಿ ಉದುರುವಿಕೆ ಅಂದ್ರೆ ನಮ್ಗೆ ಇಳುವರಿ ಕುಂಠಿತ ಆಗ್ಬಿಡುತ್ತೆ, ರೈತನಿಗೂ ಬೇಜಾರಾಗ್ಬಿಡುತ್ತೆ. ಇದೇನಪ್ಪ ಇಷ್ಟೆಲ್ಲ ಹೂ ಬಿಟ್ಟಿತ್ತು ಮರ, ಇಷ್ಟೆಲ್ಲ ಕಾಯಿ ಕಟ್ಟಿತ್ತು, ಈಗೆಲ್ಲ ಬಿದ್ದು ಹೋಗ್ಬಿಟ್ಟವಲ್ಲಪ್ಪ ಅಂತೇಳಿ ಸೊ ಅವ್ರಿಗೆ ಬೇಜಾರಾಗುತ್ತೆ. ಸೊ ಅವರು ಈಗ ವಿಜ್ಞಾನಿಗಳನ್ನು ಎಲ್ಲ ಸಂಪರ್ಕಿಸಿದ್ರೆ ನಮ್ಮಲ್ಲಿ ಹಲವಾರು ರಿಸರ್ಚ್ಗಳು ನಡೆದಿವೆ, ಸುಮಾರು ವರ್ಷದಿಂದ ನಡೆದಿದ್ದೇವೆ. ಸೊ ಹೂ ಉದುರ ಕಟ್ಟಕ್ಕೆ ಏನಪ್ಪ ಅಂದ್ರೆ ಒಂದು ಇತ್ರೇಲ್ ಅಂತ ಒಂದು ಔಷಧಿ ಬರುತ್ತೆ. ಇತ್ರೇಲ್ ಅಂತಂದ್ರೆ ಅದು ಎಲೆಗಳೆಲ್ಲ ಉದುರ ಕೊಡಿತಾರೆ? ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಸರ್, ಅದರಲ್ಲಿ ಗ್ರೋತ್ ಹಾರ್ಮೋನ್ಸ್ ಅಂತಾರೆ ಸರ್, ಅದಕ್ಕೆ ಬೆಳವಣಿಗೆ ಪ್ರಚೋದಕಗಳು ಕೆಲವು ಇರ್ತವೆ, ಶೂಟ್ ಡೆವಲಪ್ ಮಾಡವು, ಆಮೇಲೆ ಹಣ್ಣುಗಳ ಆಕಾರ ದೊಡ್ಡದ್ ಮಾಡವು, ಹಣ್ಣುಗಳನ್ನ ಬಣ್ಣ ಬದಲೆ ಮಾಡವು, ಆಮೇಲೆ ಹೂ ಉದುರಕ್ಕೆ ತಡೆಗಟ್ಟುವುದು, ಆಮೇಲೆ ಬೇಗ ಹಣ್ಣಾಗ್ಲಿಕ್ಕೆ ಔಷಧಿ, ಅದು ಅದನ್ನ ಕೂಡ ನಮ್ಮಲ್ಲೇ ಎಲ್ಲ ಕಂಡಿಡಿದಿದ್ದಾರೆ ಸರ್. ಅಂದ್ರೆ ಅಂತವೆಲ್ಲ ಬಳಕೆ ಮಾಡಬಾರ್ದು ಅಂತಾರೆ ಸರ್, ಕೆಮಿಕಲ್ಗಳನ್ನ. ಇಲ್ಲ, ಕಾಯಿ ಗಾತ್ರ ಬರುವಂತದ್ದು, ಬೇಗ ಹಣ್ಣು ಆಗುವಂತದ್ದು, ಇವೆಲ್ಲ ಮನುಷ್ಯನ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ಸರ್, ಅದು ಹೇಳೋದು ಸಿಂಥೆಟಿಕ್, ನೀವು ಹೇಳೋದು ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನ ನಾವು ಅಪ್ಲೈ ಮಾಡಂಗಿಲ್ಲ. ಯಾಕಂದ್ರೆ ಪ್ಲಾಂಟ್ ಏನ್ ಮಾಡುತ್ತೆ ಸರ್, ತನಗೆ ಬೇಕಾಗಿದ್ದು ತಾನು ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ಅದು ಏನ್ ಮಾಡುತ್ತೆ ಸರ್ ಅಂದ್ರೆ ಗ್ರೋತ್ ಹಾರ್ಮೋನ್ ಅದೇ ಅದೇ ಡೆವಲಪ್ ಮಾಡ್ಕೊಳ್ಳುತ್ತೆ, ಆಕ್ಸಿನ್ ಜಿಬ್ಬರ್ಲಿನ್ ಅವೆಲ್ಲ ಅದೇ ಬೆಳ್ಕೊಳ್ಳುತ್ತೆ ಸರ್. ಆದ್ರೆ ಅಲ್ಲಿ ಏನಾಗಿರುತ್ತೆ ಸರ್, ಅವು ಕಡಿಮೆ ಪ್ರಮಾಣದಲ್ಲಿ ಪ್ಲಾಂಟ್ ಉತ್ಪತ್ತಿ ಮಾಡುತ್ತೆ, ಅದು ಸಾಕಾಗಲ್ಲ, ನಾವು ಅದಕ್ಕೆ ಸ್ವಲ್ಪ ಅಡಿಷನ್ ಕೊಡ್ತೀವಿ ಸರ್. ಅದು ಆರ್ಗ್ಯಾನಿಕ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತಾರೆ, ನಾವು ಕೂಡ ಸಿಂಥೆಟಿಕ್, ನಾವು ಜಾಸ್ತಿ ಪ್ರಮಾಣದಲ್ಲಿ ಕೊಡ PPM 1 ml ಕಿಂತ ಕಡಿಮೆ, ಜಾಸ್ತಿ ಪ್ರಮಾಣ ಕೊಡೋದಲ್ಲ. ಸೊ ಇಥೋಪಾನ್ ಇತ್ರೇಲ್ ಅಂತ ಬರ್ತಾವ ಸರ್, ಅವನ್ನ ನಾವು 1 ಲೀಟರ್ಗೆ 2 ml ಮಿಕ್ಸ್ ಮಾಡಿ ಫ್ಲವರಿಂಗ್ ಟೈಮಲ್ಲಿ ಅಥವಾ ಗೋಲಿ ಆಕಾರದ ಹಣ್ಣು ಇದ್ದಾಗ ಅದಕ್ಕೆ ನಾವು ಸ್ಪ್ರೇ ತಗೊಂಡ್ರೆ ಹೂ ಉದುರೋದನ್ನ ತಡೆಗಟ್ಟಬಹುದು ಸರ್. ಸೊ ಅವಾಗ ನಮಗೆ ಒಂದು 50% ಕಾಯಿ ಕಟ್ಟೋ ಬದಲು ಒಂದು 80% ಆಗ್ಬೋದು. ಫಸ್ಟ್ ಹೂ ಉದುರೋದನ್ನ ಕಾಯಿ ಕಟ್ಟೋದನ್ನ ತಡೆಗಟ್ಟಬೇಕಾದ್ರೆ ಫಸ್ಟ್ ನಮ್ಮ ಮ್ಯಾನೇಜ್ಮೆಂಟ್ ಸರ್, ಆಮೇಲೆ ಕೆಮಿಕಲ್. ಸರ್, ಈಗ ಸಾಕಷ್ಟು ರೈತರು ಹೆಂಗಪ್ಪ ಅಂತಂದ್ರೆ ಈಗ ಮಾವಿನ ಬೆಳೆಯಲ್ಲಿ ಅಲ್ಲ ಅಂದ್ರೆ ತೊಗರಿ ಬೆಳೆಯಲ್ಲಿ ಹೂವಿನ ಹಂತದಲ್ಲಿ ಅಂದ್ರೆ ಮಂಜು ಜಾಸ್ತಿ ಬಿದ್ದು ಹೂ ಉದುರಂತ ಸಂದರ್ಭದಲ್ಲಿ ಈಗ ಬರೇ ವಾಟರ್ ಅಂದ್ರೆ ನೀರನ್ನ ಸ್ಪ್ರೇ ಮಾಡ್ತಾರೆ ಅಂದ್ರೆ ಅದು ಈ ಒಂದು ಮಾವಿನ ಬೆಳೆಗೆ ಅಪ್ಲೈ ಆಗಲ್ಲ ಸರ್? ಇಲ್ಲ, ಅದು ವಾಟರ್ ಸ್ಪ್ರೇ ಅಂದ್ರೆ ಏನಂತಂದ್ರೆ ಅದರಲ್ಲಿ ಯಾವ್ದಾದ್ರು ಕ್ರಿಮಿಕೀಟಗಳು ಹೂಗಲಿ ಕೂತಿದ್ರೆ ಅಥವಾ ಏನಾದ್ರೂ ಡಿಸೀಸ್ ಎಫೆಕ್ಟ್ ಆಗಿದ್ರೆ ಒಂದ್ಸಲ ಡಸ್ಟ್ ಪಾರ್ಟಿಕಲ್ಸ್ ಇದೆಯಲ್ಲ ಸರ್, ಅದು ಇಟ್ ಅಫೆಕ್ಟ್ ದ ಪಾಲಿನೇಷನ್. ಡಸ್ಟ್ ಇದೆಯಲ್ಲ ಅದು ಅದರ ಧೂಳು, ಧೂಳು ಪಾಲಿನೇಷನ್ ಗಂಡು ಹೆಣ್ಣು ಸೇರ್ಲಿಕ್ಕೆ ಕಷ್ಟ ಕೊಡುತ್ತೆ ಸರ್. ಅದಕ್ಕೆ ಇಟ್ ಶುಡ್ ಬಿ ಕ್ಲೀನ್ ಫ್ರಮ್ ದಿ ಫ್ಲವರಿಂಗ್ ಇನ್ಫ್ಲೋರೆಸೆನ್ಸ್ ಗೊಂಚಲನ್ನ ಕ್ಲೀನ್ ಮಾಡೋದು. ಸೊ ಅವಾಗ ಅದು ಡ್ರೈ ಕಂಡೀಷನ್ ಅಲ್ಲಿ ಈಸಿ ಮೂವ್ಮೆಂಟ್ ಆಗಿ ಪಾಲಿನೇಷನ್ ಆಗ್ಲಿಕ್ಕೆ ಅದು ಒಂದು ಹೆಲ್ಪ್ ಆಗುತ್ತೆ. ಅಂದ್ರೆ ಈ ಒಂದು ಜೇನುಹುಳಗಳ ಪಾತ್ರ ಏನಾದ್ರೂ, ಈಗ ಹೂವಿನ ಮೇಲೆ ಕುಂತುಕೊಂಡು ಮಕರಂದವನ್ನ ಇರುತ್ತಲ್ವಾ, ಅಂದ್ರೆ ಹೂವನ್ನ ಕೆಳಗೆ ಬೀಳದೆ ಏನಾದ್ರೂ ತಡೆಗಟ್ಟುವಲ್ಲಿ ಅವುಗಳ ಪಾತ್ರ ಯಾವ ರೀತಿ ಇರುತ್ತೆ ಸರ್? ಸರ್ ಹೇಳ್ತೀನಿ ನೋಡಿ ಸರ್. ಈಗ ಕೆಲವು ಹಣ್ಣುಗಳಲ್ಲಿ ಪಾಲಿನೇಷನ್ ಬಹಳ ಡಿಫ್ರೆಂಟ್ ಆಗಿದೆ. ಕೆಲವು ಹಣ್ಣುಗಳನ್ನ ಕೀಟದಿಂದ ಪರಾಗಸ್ಪರ್ಶ ಕ್ರಿಯೆ ಆಗುತ್ತೆ, ಕೆಲವು ಗಾಳಿಯಿಂದ ಆಗುತ್ತೆ, ಇನ್ ಕೆಲವು ಏನಂದ್ರೆ ಸರ್ ಗ್ರಾವಿಟಿ ಸರ್, ಗ್ರಾವಿಟಿ ಸರ್. ಹೆಣ್ಣು ಕೆಳಗಡೆ ಇರುತ್ತೆ, ಗಂಡು ಮೇಲೆ ಇರುತ್ತೆ, ಅಟ್ರಾಕ್ಷನ್ ಮಾಡುತ್ತೆ. ಆಮೇಲೆ ಅದು ಗಂಡು ಕೆಲಸ ಏನಂದ್ರೆ ಸರ್, ಮೇಲಿಂದ ಬೀಳುವಾಗ ಇದಕ್ಕೆ ಟಚ್ ಆಗಿ ಮತ್ತೆ ಅದು ಕೆಳಗೆ ಬೀಳುತ್ತೆ ಸರ್, ಅವಾಗ ಪರಾಗಸ್ಪರ್ಶ ಆಗುತ್ತೆ. 3 ಟೈಪ್ ಇದೆ, ಗಾಳಿಯಿಂದ ಆಗುತ್ತೆ, ಜೇನು ಹುಳಿಂದ ಆಗುತ್ತೆ. ಜೇನು ಹುಳಿಂದ ಮ್ಯಾಕ್ಸಿಮಮ್ ಸಾಕಷ್ಟು ಅನುಕೂಲ ಇಳುವರಿ ಹೆಚ್ಚಲಿಕ್ಕೆ ಜೇನು ಹುಳಗಳಿಂದ ಅಲ್ವಾ ಸರ್? ಇನ್ನೊಂದು ಹೇಳಿದೆ, ನೀವ್ ಹೇಳಿದ ಕರೆಕ್ಟ್ ಕ್ವಶನ್. ಜೇನು ಹುಳಲ್ಲಿ ಏನಾಗುತ್ತೆ ಅಂದ್ರೆ ಮೇಲ್ ಫ್ಲವರ್ಸ್ ಒಂದ್ ಕಡೆ ಮೇಲೆ ಇರ್ತವೆ, ಹೆಣ್ಣು ಹೂವುಗಳು ಕೆಳಗಡೆ ಇರ್ತವೆ. ಆ ಪೋಲನ್ಸ್ ಒಂದೊಂದ್ಸಲ ಶಿಫ್ಟ್ ಆಗಲ್ಲ. ಆ ಪೋಲನ್ಸ್ ಶಿಫ್ಟ್ ಆಗ್ಬೇಕಂದ್ರೆ ಇವು ಏನ್ ಮಾಡ್ತವೆ, ಮಕರಂದ ಹೀರಕ್ ಹೋದಾಗ ಗಂಡು ಹೂ ಮೇಲೆ ಕೂತಿರ್ತವೆ, ಅವುಗಳ ಕಾಲಿಗೆ ಪೋಲನ್ಸ್ ಟಚ್ ಆಗ್ತವೆ, ತಿರ್ಗಾ ಅದು ಹೆಣ್ಣು ಹತ್ರ ಬರುತ್ತೆ. ಅವಾಗ ಏನ್ ಮಾಡ್ತಾರೆ ಸರ್, ಅದು ಇದಕ್ಕೆ ಟಚ್ ಕೊಟ್ಟಾಗ ಪರಾಗಸ್ಪರ್ಶ ಆಗುತ್ತೆ, ಫುಡ್ ಸೆಟ್ ಆಗುತ್ತೆ. ಜೇನುಗಳ ಪಾತ್ರ ಬಹಳ ಮುಖ್ಯ ಇದೆ ಸರ್. ಈ ಫಾರ್ ಎಕ್ಸಾಂಪಲ್ ಕೆಲವು ಪ್ಲಾಂಟ್ಸ್ ವಿಂಡ್ ಇಂದ ಆಗುತ್ತೆ ಸರ್, ಆಮೇಲೆ ಇನ್ನೂ ಕೆಲವು ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಅದು ಮೂಲತಃ ಅದೇ ಗಿಡದಲ್ಲಿ ಗಂಡು ಹೂವು ಹೆಣ್ಣು ಹೂವು ಇರ್ತವೆ, ಅದೇ ಗಿಡದಲ್ಲಿ ಬೆಳೆದಂತ ಗಂಡು ಹೂವನ್ನ ತಗೊಳಕ್ ತಯಾರಲ್ಲ. ಆವಾಗ ನಮ್ಮ ಸೈಂಟಿಸ್ಟ್ಗಳು ಏನ್ ಮಾಡಿದ್ರು ಅಂದ್ರೆ ಮಿಕ್ಸ್ ಪ್ಲಾಂಟಿಂಗ್ ಅಂದ್ರು, ಮಿಕ್ಸ್ ಪ್ಲಾಂಟಿಂಗ್ ಮಾಡಿದ್ರು. ಅಂದ್ರೆ ಒಂದೇ ತಳಿ ಬೆಳಿಬಾರ್ದು, ಮಾವನ್ನ ಒಂದೇ ತಳಿ ಬೆಳಿಬಾರ್ದು, ಡಿಫ್ರೆಂಟ್ ತಳಿ ಬೆಳಿಬೇಕು. ಯಾಕಂದ್ರೆ 7:1 ಆರ್ 8:1 ಆರ್ 10:1. ಸೊ ಅದ ಏನಾಗುತ್ತೆ ಸಂದ್ರ, ಕೆಲವು ಗಂಡು ಹೂಗಳ ಅಂಡಾಂಶಗಳು ಗಾಳಿ ಮುಖಾಂತರ ಇದಕ್ಕೆ ಟಚ್ ಆಗ್ತದೆ. ಅದಕ್ಕೆ ಮಿಕ್ಸ್ ಪ್ಲಾಂಟಿಂಗ್, ಯಾವತ್ತೂ ಒಂದೇ ವೆರೈಟಿ ಒಂದೇ ಕ್ರಾಪ್ ಅಲ್ಲಿ ಒಂದೇ ಇದರಲ್ಲಿ ಬೆಳೆಯಂಗಿಲ್ಲ ಸರ್. ಈಗ ಫಾರ್ ಎಕ್ಸಾಂಪಲ್ ಆಲ್ಫಾನ್ಸೋ ಇದೆಯಲ್ಲ ಸರ್, ಬಾದಾಮಿ, ಅದು ಜನವರಿ ಫೆಬ್ರವರಿ ಫ್ಲವರಿಂಗ್. ಆಮೇಲೆ ಮಲ್ಲಿಕಾ, ಅದು ಮಾರ್ಚ್ ಅಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ, ಲೇಟ್ ವೆರೈಟಿ. ಅದು ಕೆಲವರು ಏನ್ ಮಾಡ್ತಾರ, ಏ ಮೊನ್ನೆ ತಂದಾಕಿದೀನಿ ಇದು ಯಾಕೆ ಮಲ್ಲಿಕಾ ಫ್ಲವರಿಂಗ್ ಇಲ್ಲ ಅಂತ ಹೇಳ್ತಾರೆ. ಫ್ಲವರಿಂಗ್ ಬರೋದು ಕೆಲವು ಇಟ್ಸ್ ಜೆನೆಟಿಕಲ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಜೆನೆಟಿಕ್ ಅಂದ್ರೆ ಗರ್ಭ ಕಟ್ಟೋದಕ್ಕೆ ಅದು ಒಂದು ಟೈಮ್ ಅಂತ ಇರುತ್ತೆ ಸರ್, ಅದು ರಿಸರ್ಚ್ ಅಲ್ಲಿ ಸಂಶೋಧನೆಯಲ್ಲಿ ಅದನ್ನ ತಯಾರು ಮಾಡಿರ್ತಾರೆ. ಸೊ ಇದು ಆವಾಗಲೂ ಮಲ್ಲಿಕಾ, ನೀಲಮ್ಮು, ಅಮರ್ಪಾಲಿ ಲೇಟ್ ವೆರೈಟೀಸ್. ಕೆಲವರು ಏನ್ ಮಾಡ್ತಾರೆ, ಅಯ್ಯೋ ಇದನ್ ತಂದಾಕಿದೇನಪ್ಪ ಇದು ಹೂ ಬಿಟ್ಟಲ್ಲ ಅಂತೇಳಿ ಅದಕ್ಕೆ ಇನ್ನೇನೇನೋ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ನೀರ್ ಬಿಡೋದು, ಅದಕ್ಕೆ ಇನ್ನೇನೋ ಔಷಧಿ ಬಿಡೋದು. ಅವಾಗ ಅದು ಅವಾಗ ಅದು ಏನಾಗುತ್ತೆ, ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಾರೆ ಸರ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಅದು ಹೂ ಕಟ್ಟೋದೇ ಇಲ್ಲ ಸರ್. ಯಾವಾಗಲೂ ಮ್ಯಾಂಗೋ ಫರ್ಟಿಲೈಸರ್ ಆಪ್ಟಿಮಮ್ ಫರ್ಟಿಲೈಸರ್ ಕೊಡ್ಬೇಕು ಸರ್, ಆಪ್ಟಿಮಮ್ ಮಾಯಿಶ್ಚರ್ ಮೇಂಟೈನ್ ಮಾಡ್ಬೇಕು. ಹೂ ಇದ್ದಾಗ ಜಾಸ್ತಿ ನೀರ್ ಕಟ್ಬಿಡ್ತಾರೆ, ಚಾನಲ್ ನೀರು ಬಂತು, ಐ ಇನ್ನೇನು ಬೋರ್ವೆಲ್ ಬಂತು, ಐ ಡ್ರಿಪ್ ಬಂತು. ನಿಜವಾಗ್ಲೂ ಸರ್ ಅದಕ್ಕೆ ಫ್ಲವರಿಂಗ್ ಟೈಮ್ ಅಲ್ಲಿ ಫ್ರೂಟಿಂಗ್ ಟೈಮ್ ಅಲ್ಲಿ ಸೊ ಡ್ರಿಪ್ ಬಂದ್ ಮಾಡ್ಬಿಡ್ಬೇಕು. 2 ತಿಂಗಳು ರೆಸ್ಟ್ ಕೊಡ್ತಾರೆ. ಗೊಬ್ಬರ ಕೊಡೋದು ಯಾವ ರೀ ಸರ್? ಸರ್ ಗೊಬ್ಬರ ಕೊಡೋದು ಜೂನ್ ಜುಲೈ ಇದೆ ಸರ್. ಹೂ ಆಡೋ ಹಂತದಲ್ಲಿ ಏನು ಗೊಬ್ಬರ ಬೇಕಿಲ್ಲ, ಹೂ ಆಡೋ ಟೈಮ್ ಗೊಬ್ಬರ ಕೊಡಂಗಿಲ್ಲ ಸರ್. ಗೊಬ್ಬರ ಅದು ಇಟ್ಸ್ ಆನ್ ಕೆಮಿಕಲ್ ಎಫೆಕ್ಟ್ ಆಗ್ಬಿಡುತ್ತೆ. ಸೊ ಅದು ಜಸ್ಟ್ ಅಬ್ಸರ್ವ್ ಮಾಡುತ್ತೆ, ತುದಿಗೆಲ್ಲ ಕಳಿಸುತ್ತೆ. ಸೊ ಓವರ್ ಫರ್ಟಿಲೈಸೇಷನ್ ಆಗಿ ಹೂಗಳು ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಹೂಗಳು ಅಲ್ಲೇ ಸ್ಟೇ ಆಗ್ಬೇಕಂದ್ರೆ ಫಸ್ಟ್ ಇರಿಗೇಷನ್ ಅವಾಯ್ಡ್ ಮಾಡಬೇಕು, ಆಮೇಲೆ ಯಾವುದು ಕೆಮಿಕಲ್ ಅನ್ನ ಅನ್ನೋಯಿಂಗ್ಲಿ ಯಾವ್ದನ್ನು ಮಾಡಂಗಿಲ್ಲ ಸರ್. ಅಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರ ಮತ್ತೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಟ್ಟಿರ್ತಾರೆ ಸರ್, ಬಟ್ ನೈಟ್ರೋಜನ್ ಯಾವತ್ತು ಕಡಿಮೆ ಕೊಡ್ಬೇಕು ಸರ್. ಆಮೇಲೆ ಇನ್ನೊಂದು ಸಮಸ್ಯೆ ಇದೆ ಸರ್, ಇದ್ರಾಗೆ ಮಾವು ಒಂದ್ ವರ್ಷ ಹೂ ಬಿಡುತ್ತೆ, ಒಂದ್ ವರ್ಷ ಹೂ ಬಿಡ. ಅಂದ್ರೆ ತಳಿ ಮೇಲೆ ತಳಿ ಮೇಲೆ ಒಂದ್ ವರ್ಷ ಬಂಪರ್ ಕ್ರಾಪ್, ನೆಕ್ಸ್ಟ್ ಇಯರ್ ಏನು ಇಳುವರಿ ಇಲ್ಲ. ಯಾಕಂದ್ರೆ ಸರ್ ಅದು ನಮ್ಮ ರೈತರು ಏನ್ ಮಾಡ್ತಾರೆ, ಜಾಸ್ತಿ ಗೊಬ್ಬರ ಕೊಟ್ಬಿಡ್ತಾರೆ, ಜಾಸ್ತಿ ಕ್ರೌಡ್ ಇದು ಮಾಡಲ್ಲ, ಪ್ರೂನ್ ಮಾಡಲ್ಲ ಸರ್. ನೀವು ರೆಗ್ಯುಲರ್ ಪ್ರೂನ್ ಮಾಡ್ರಿ, ಗೊಬ್ಬರ ಕಡಿಮೆ ಪ್ರಮಾಣದಾಗ ಕೊಡ್ರಿ, ನೆಕ್ಸ್ಟ್ ಇಯರ್ ಅದು ಇಳುವರಿ ಕೊಡುತ್ತೆ. ಓನ್ಲಿ ಥಿಂಗ್ ಏನಂತಂದ್ರೆ ಅವು ವೇಸ್ಟ್ ಪ್ರೊಡಕ್ಟ್ ಅನ್ವಾಂಟೆಡ್ ಬ್ರಾಂಚಸ್ ರೋಗ ಬಂದಿರೋ ಅವೆಲ್ಲ ತೆಗೆದು ಹಾಕಿದ್ರೆ ಎವ್ರಿ ಪ್ರತಿ ವರ್ಷನೂ ಅದು ಇಳುವರಿ ಕೊಡುತ್ತೆ. ಅದು ತಪ್ಪು ಕಲ್ಪನೆ, ಅದಕ್ಕೆ ಆಲ್ಟರ್ನೇಟ್ ಬೇರಿಂಗ್ ಅಂತಾರೆ. ಒಂದ್ ವರ್ಷ ಹೂ ಬಿಡುತ್ತೆ, ಒಂದ್ ವರ್ಷ ಹೂ ಬಿಡಲ್ಲ. ಅದನ್ನ ತಡೆಗಟ್ಟೋದು ಬಹಳ ಈಸಿ ಸರ್, ಮ್ಯಾನೇಜ್ಮೆಂಟ್ ಇಂದ ಎಲ್ಲ ಮಾಡಬಹುದು ಸರ್. ಓನ್ಲಿ ಥಿಂಗ್ ಏನಂದ್ರೆ ಸೂರ್ಯನ ಕಿರಣಗಳು ಮ್ಯಾಕ್ಸಿಮಮ್ ಬೇಕು ಸರ್. ಇದಕ್ಕೆ ಸೂರ್ಯನ ಕಿರಣಗಳು ಯಾವ ಕಡೆ ಟಚ್ ಆಗಿರ್ತಾವೋ ಬಂದಿರ್ತಾವೋ ಅಲ್ಲೇ ಫ್ಲವರಿಂಗ್ ಡೆವಲಪ್ಮೆಂಟ್, ಆಮೇಲೆ ಫ್ರೂಟ್ ಕಲರ್ ಕೂಡ ಸರ್ ಅಷ್ಟೇ ಸರ್. ಒಂದ್ ಬಣ್ಣ ಬರ್ಬೇಕಂದ್ರೆ, ಮಾವಿನ ಹಣ್ಣಿಗೆ ಬಣ್ಣ ಬರ್ಬೇಕಂದ್ರೆ ಅಲ್ಲಿ ಬಿಸಿಲು ಬಿದ್ರೆ ಮಾತ್ರ ಅದು ಬಣ್ಣ ಬರುತ್ತೆ, ಇಲ್ಲ ಅಂದ್ರೆ ಸುಮ್ ಸುಮ್ ಬರಲ್ಲ ಸರ್. ಸರ್ ಈಗ ವರ್ಷದ ಎಲ್ಲಾ ಕಾಲದಲ್ಲೂ, ಈಗ ಮಳೆಗಾಲದಲ್ಲೂ ನಾವು ಇವತ್ತು ಮಾವು ಬೆಳೆ ಬರುವಂತದ್ನ ನೋಡಿದ್ವಿ, ಮತ್ತೆ ಆ ತಳಿಯ ಒಂದು ಮಾವು ಯಾವ ರೀತಿ ಸರ್, ಈಗ ಹೆಚ್ಚು ಮಳೆ ಆದಾಗ ಮತ್ತೆ ಯಾವ ರೀತಿ ಇಳುವರಿ ಬರುತ್ತೆ ಅದು? ಈಗ ಬರ್ತಾ ಇದೆ ಅದು ಇದು ಅನುವಂಶಿಕತೆ ಪ್ರಾಬ್ಲಮ್ ಅಂತಾರೆ ಸರ್. ಅದು ಇಟ್ ಇಸ್ ಯು ಆರ್ ನಾಟ್ ರೆಕಮೆಂಡೆಡ್ ಅಂದ್ರೆ ಅವೆಲ್ಲ ಲೋ ಕ್ವಾಲಿಟಿ ಫ್ರೂಟ್ಸ್, ಆಮೇಲೆ ಕ್ವಾಲಿಟಿ ಫ್ರೂಟ್ಸ್ ಅದು ಬರಕ್ ಚಾನ್ಸಸ್ ಇಲ್ಲ ಸರ್. ಹಂಗೇನಾರು ಬಂದ್ರೆ ದಟ್ ಅಂತ ತಳಿಗಳನ್ನ ಉಪ್ಪಿನಕಾಯಿಗೆ ಬಳಸ್ತಾರೆ, ತಿನ್ನಕ್ ಬಳಸಂಗಿಲ್ಲ. ಅಂದ್ರೆ ರೈತರು ಆದಾಯಕ್ಕಾಗಿ ಬೆಳೆಯಕ್ಕಾಗಲ್ಲ, ಆದಾಯಕ್ಕಾಗಿ ಬೆಳೆಯಕ್ಕಾಗಲ್ಲ ಸರ್. ಏನೋ ಉಪ್ಪಿನಕಾಯಿಗೆ ಅನ್ನ ಬೇರೆ ಇನ್ಯಾದಕ್ಕೂ ಬಳಸಬಹುದು. ಇದ್ರಲ್ಲಿ ಏನ ಸರ್, ಮಾವಿನಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇದ್ರಲ್ಲಿ ದೊರೆಯುತ್ತೇವೆ ಸರ್. ವಿಟಮಿನ್ ಎ ಇರುತ್ತೆ ಸರ್. ಎ ಇರೋದು ಪಪಾಯಿ ಮತ್ತೆ ಮ್ಯಾಂಗೋದಲ್ಲಿ ಮಾತ್ರ, ಸಿ ಇರಲ್ಲ ಸರ್. ಅಸಿಡಿಟಿ ಕಡಿಮೆ ಇರುತ್ತೆ, 2-3% ಇರುತ್ತೆ. ಕೆಲವು ಫ್ರೂಟ್ಸ್ ಅಲ್ಲಿ ಅಸಿಡಿಟಿ 0.2-2-3 ಇರುತ್ತೆ, ಕೆಲವು ಫ್ರೂಟ್ಸ್ ಅಲ್ಲಿ 2% ಇರುತ್ತೆ. ಅವು ಬಾಯ ಗಿಡಕ್ಕಾಗಲ್ಲ. ಈ ಪತ್ರಿ ಮರದ ಹಣ್ಣುಗಳು, ಬೇಲ್ ಹಣ್ಣುಗಳು ಜಾಸ್ತಿ ವಿಟಮಿನ್ ಸಿ ಇರುತ್ತೆ ಅಲ್ಲಿ, ಹುಳಿ ಪ್ರಮಾಣ ಇರುತ್ತೆ. ನಮ್ಮ ಇದರಲ್ಲಿ ಫ್ರೂಟ್ಸ್ ಅಲ್ಲಿ ವಿಟಮಿನ್ ಎ ಇರುತ್ತೆ. ಫಸ್ಟ್ ಏನು ಸರ್ ಫ್ರೂಟ್ಸ್ ಅಂದ್ರೆ ಏನಾಗುತ್ತೆ ಅಂದ್ರೆ, ದ ಫಸ್ಟ್ ಬೆನಿಫಿಟ್ ಏನ ಮುಖ್ಯ ಅಂದ್ರೆ ದ ನ್ಯೂಟ್ರಿಷನಲ್ ಫೆಸಿಲಿಟೀಸ್, ದೇಹಕ್ಕೆ ಉತ್ತಮವಾದ ಆರೋಗ್ಯ. ನೋಡ್ರಿ ಹೇಳ್ತಾರೆ, ಡಾಕ್ಟರ್ ಹೇಳ್ತಾರೆ, ಫ್ರೂಟ್ಸ್ ತಿನ್ರಿ, ಪೊಮೊಗ್ರೇಟ್ ಜ್ಯೂಸ್ ಕುಡಿರಿ, ಆಮೇಲೆ ಲಕ್ಷ್ಮಣ್ ಪಾಲ್ ತಿನ್ರಿ. ಲಕ್ಷ್ಮಣ್ ಪಾಲ ನೋಡ್ರಿ, ಅದು ಕ್ಯಾನ್ಸರ್ ಕ್ಯೂರಿಂಗ್ ಹಣ್ಣದು. ಯಾವ್ದಂತಿದ್ರೆ ತಡೆಗಟ್ಟುತ್ತಲ್ವಾ, ಬರದೆ ತಡೆಗಟ್ಟು, ಬರದ ತಡೆಗಟ್ಟುತ್ತೆ. ಬಂದಾಗ ನಾವು ಅದನ್ನ ಯೂಸ್ ಮಾಡಿದ್ರೆ ಕಾಯಿಲೆ ಏನದು ವಾಸಿ ಆಗಲ್ಲ. ಅದಕ್ಕೆ ದ ಫ್ರೂಟ್ಸ್ ಹಣ್ಣುಗಳು ಯಾವಾಗಲೂ ಪೋಷಕಾಂಶಗಳನ್ನ ದೇಹಕ್ಕೆ ಕೊಡ್ತಾವ ಸರ್, ಅದಕ್ಕೋಸ್ಕರ ಹಣ್ಣುಗಳನ್ನ ತಿನ್ಬೇಕು. ಸರ್, ಈಗ ಮಾವಿನಲ್ಲಿ ಈಗ ಹೂವಿನ ಜೊತೆಗೆ ಈಗ ಸಣ್ಣ ಸಣ್ಣ ಕಾಯಿಗಳು ಅಂದ್ರೆ ಹಳದಿ ಬಣ್ಣವಾಗಿ ಉದುರ್ತಾವಲ್ಲ ಸರ್, ಇದು ಬಹಳ ಕಡೆ ನಾವು ನೋಡಿದ್ವಿ. ಅಂತಂದ್ರೆ ಎಲ್ಲ ಯಾವುದೇ ತಳಿ ಮಾವನ್ನ ಬೆಳೆಯುವಂತ ರೈತರ ತೋಟಗಳಲ್ಲಿ ಹೋದಾಗ ಚಿಕ್ಕ ಚಿಕ್ಕ ಒಂದು ಕಾಯಿಗಳು ಹಳದಿ ಬಣ್ಣಕ್ಕೆ ತಿರುಗಿ ಬಿದ್ದಿರುತ್ತವೆ ಸರ್, ಇದು ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಸರ್? ಸರ್, ಈಗ ಆಕ್ಚುಲಿ ಆ ಸಣ್ಣ ಸಣ್ಣ ಕಾಯಿ ಬರೋದಕ್ಕೆ ಸಮ್ಮರ್ ಸೀಸನ್ ಬಂದಿರುತ್ತೆ. ಸಮ್ಮರ್ ಸೀಸನ್ ಬಂದಾಗ ಅದು ವಾಟರ್ ಸ್ಟ್ರೆಸ್ ಅಂತ ಆಗುತ್ತೆ. ಅವು ಮಧ್ಯೆ ಏನಾಗಲ್ಲ, ಕಾಯಿ ಡ್ರೈ ಆಗಿ ಒಣಗಿ ಯೆಲ್ಲೋ ಕಲರ್ ಆಗಿ ಬೀಳ್ತಾವ ಅಂದ್ರೆ ಅದಕ್ಕೆ ನೀರಿನ ಅವಶ್ಯಕತೆ ಇದೆ ಅಂತ ಅರ್ಥ. ಅಂದ್ರೆ ಹೆಚ್ಚು ನೀರು ಕೊಡಬೇಕು ಅವಾಗ ಕೊಡ್ಬೇಕು ಸರ್, ಹೆಚ್ಚಂದ್ರೆ ವಾರಕ್ಕೆ ಒಂದ್ಸರಿ ಎರಡ್ ಸಲ. ಗಿಡಕ್ಕೆ ಎಷ್ಟು ಬೇಕಷ್ಟು. ಆಮೇಲೆ ಇನ್ನೊಂದ್ ಸರ, ನೀವು ಕಾಯಿ ಕಟ್ಟಿದ್ಮೇಲೆ ನೀರ್ ಕಂಟಿನ್ಯೂಸ್ ಆಗಿ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ನೀರು ಕಡಿಮೆ ಆದ್ರೂ ಉದುರುತ್ತವೆ, ಹೆಚ್ಚಿಗೆ ಆದ್ರೂ ಉದುರುತ್ತವೆ. ಅಲ್ಲಿ ಏನಿಲ್ಲ ಸರ್, ತೊಂಬು ಇರುತ್ತಲ್ಲ ಸರ್, ಅದೆಲ್ಲ ಸೃಷ್ಟಿ ನಿಯಮ ಸರ್. ಅದು ನಾವು ಕೆಲವು ಊಟ ಹೆಚ್ಚಿಗೆ ಆದ್ರೂ ತಡ್ಕೊಳಕಾಗಲ್ಲ, ಕಡಿಮೆ ಆದ್ರೂ ಇನ್ನೊಂದು ಸ್ವಲ್ಪ ಊಟ ಮಾಡ್ಬೇಕಾಯ್ತಪ್ಪ ಅಂತೀವ. ಸೊ ದ ಆಪ್ಟಿಮಮ್ ಎನ್ವಿರಾನ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಜಾಸ್ತಿ ಟೆಂಪರೇಚರ್ಗೆ ಯುವ ಪ್ರೆಷರ್ ಜಾಸ್ತಿ ಆಗುತ್ತೆ. ಬಿಸಿಲು ಜಾಸ್ತಿ ಇತ್ತಂದ್ರೆ ಅದೆಲ್ಲ ಯುವ ಪ್ರೆಷನ್ ಅಂದ್ರೆ ಅಟ್ಮಾಸ್ಫಿಯರ್ ಅಬ್ಸರ್ವ್ ವಾಟರ್ ಫ್ರಮ್ ದಿ ಸರ್ಫೇಸ್ ಅಂಡ್ ಪ್ಲಾಂಟ್ ಅಲ್ಲಿಂದ ಎಳ್ಕೊಳ್ಳುತ್ತೆ ಸರ್, ಸಸ್ಯಗಳಿಂದನೂ ಎಳ್ಕೊಳ್ಳುತ್ತೆ, ನೆಲದಳಿಂದನೂ ಎಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಒಣ ಪ್ರದೇಶ ಆಗುತ್ತೆ. ಡ್ರೈ ಕಂಡೀಷನ್ ಅಲ್ಲಿ ಗೋಲಿ ಆಕಾರದ ಹಣ್ಣು ಕೆಳಗ್ ಬೀಳೋದು ಸಹಜ. ಆಮೇಲೆ ನೀವ್ ಹೇಳ್ದಂಗೆ ಹಳದಿ ಹಾಕವು ಹಂಗ ಹಿಂಗ ಅಂದ್ರಲ್ಲ, ಯಾವ್ದೇ ಒಂದು ಕೀಟ ಇದೆಯಲ್ಲ ಸರ್, ಅಲ್ಲಿ ಬಂದಿರೋ ಸ್ಕ್ರಾಚ್ ಮಾಡಿರುತ್ತೆ, ಸ್ಕ್ರಾಚ್ ಮಾಡಿದ್ದೆ ನ್ಯೂಟ್ರಿಯೆಂಟ್ಸ್ ಮೂವ್ ಆಗಲ್ಲ, ಅವಾಗ ಅದು ಡ್ರೈ ಆಗುತ್ತೆ. ಅಂದ್ರೆ ಈಗ ಮಾವಿನಲ್ಲಿ ಹೂವಿನ ಅಂತ ಮತ್ತೆ ಚಿಕ್ಕ ಗಾತ್ರದ ಕಾಯಿ ಇದ್ದಾಗ ಸಮಸ್ಯೆಗಳು ಜಾಸ್ತಿ, ಮತ್ತೆ ದೊಡ್ಡದ ಗಾತ್ರದ ಕಾಯಿಗಳು ಆದ್ವು ಅಂದ್ರೆ ಅಲ್ಲಿ ಏನು ಸಮಸ್ಯೆಗಳು ಬರಲ್ಲ ಅಂತ ಹೇಳ್ತೀವಿ. ದೊಡ್ಡದಾದ್ರೆ ಇನ್ನೂ ಒಂದು ಸಮಸ್ಯೆ ಬರುತ್ತೆ. ಏನ್ ಸಮಸ್ಯೆ ಸರ್? ಏನು ಸರ್, ಅದು ಇದು ಬರುತ್ತಲ್ಲ ಸರ್, ಮಳೆ, ಆನಿಕಲ್ ಮಳೆ, ಬಿರುಗಾಳಿ. ಅವನು ಏನೇನೋ ಕಷ್ಟಪಟ್ಟು ಏನೇನೋ ಮಾಡಿ ಎಲ್ಲ ಬೆಳೆದಿರ್ತಾನೆ. ಯಾಕಂದ್ರೆ ಅದು ಜಾಸ್ತಿ ಬಿರುಗಾಳಿ ಬಂದು ಏನಾಗುತ್ತೆ, ಗೊನೆ ಅಳ್ಳಾಡಿ ಕಾಯಿ ಎಲ್ಲ ಉದುರುತ್ತೆ ಕೆಳಗಡೆ. ಹೌದು, ಅವನಿಗೆ 50% ಈಲ್ಡ್ ಲಾಸ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸರ್, ಹಣ್ಣು ಕಟಾವಿಗೆ ಬಂದಾಗ ಅದ್ರಾಗಿರೋ ಎಲೆಗಳನ್ನ ಕಿತ್ತು ಕೆಳಗೆ ಹಾಕ್ಬೇಕು, ಮಾವಿನ ಮರದಲ್ಲಿ ಇರ್ತಕ್ಕಂಥ ಎಲೆಗಳನ್ನ. ಯಾಕಂದ್ರೆ ಅಲ್ಲಿ ಮಾವಿನ ಎಲೆಗಳು ದೊಡ್ಡವು, ಅದೇನ್ ಮಾಡುತ್ತೆ, ಬರ ಗಾಳಿನ ತಡೆಗಟ್ಟುತ್ತೆ. ಬಟ್ ಅಲ್ಲಿ ಪ್ಲಾಂಟ್ ಎಲ್ಲ ಅಲ್ಲಾಡುತ್ತೆ. ರಂಬೆ ಕೊಂಬೆಗಳು ಹೆಂಗಿರತ್ಬೇಕಂದ್ರೆ ಗಾಳಿ ಏನಾರು ಫಾಸ್ಟ್ ಆಗಿ ಬಂದ್ರೆ ಈಸಿ ಪಾಸ್ ಆಗಂಗಿರ್ಬೇಕು. ಈ ತಡೆಗೋಡೆ ಇತ್ತಂದ್ರೆ ನೀವು ನೋಡ್ರಿ, ಅನ್ಪ್ರೂನ್ ಟ್ರೀಸ್, ಏನ್ ಬಿರುಗಾಳಿ ಬಂದು ಆನೆಕಲ್ ಮಳೆಗಳು ಬಂದು ಅವು ಏನಾಗ್ಬಿಡ್ತಾವ ಸರ್ ಅಂದ್ರೆ, ಬಿದ್ದೋಗ್ಬಿಡ್ತಾವ ರಂಬೆ ಕೊಂಬೆಗಳು. ಅಯ್ಯೋ ದೊಡ್ಡ ಮರನಪ್ಪ, ಬಿದ್ದೋಗ್ಬಿಡ್ತಪ್ಪ, ತಿರ್ಗ ಹಣ್ಣಿಲ್ಲಪ್ಪ ನಮಗೆ ಅಂತಾರೆ. ಅದಕ್ಕೆ ಫಸ್ಟ್ ಪ್ರೂನಿಂಗ್ ಅಲ್ಲೇ ಪ್ಲಾಂಟ್ಸ್ ಅನ್ನ ಕಂಟ್ರೋಲ್ ಮಾಡ್ಕೋಬೇಕು, ಎಲೆಗಳನ್ನ ಕಿತ್ತಾಕ್ ತರ್ಬೇಕು. ಫೋಟೋಸಿಂಥಸಿಸ್ ಅಂತಾರೆ, ಕಾಯಿದ್ದಾಗ ಬಿಡ್ಬೇಕು, ಅಲ್ಲಿ ಬಲ್ಕೋಬೇಕು. ಹಣ್ಣು ಬಲ್ಕೋಬೇಕು ಅಂದ್ರೆ ಎಲೆಗಳು ಬಿಡ್ಬೇಕು. ಹಣ್ಣು ಬಲ್ತಂಗೆ ಕೆಲವು ಎಲೆಗಳನ್ನ ಕಿತ್ತಾಕ್ಬೇಕು. ಇದು ಪ್ರಾಕ್ಟೀಸ್ ಸರ್ ಮ್ಯಾಂಗೋ ಕಲ್ಟಿವೇಶನ್. ಈಗ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕಾಗುತ್ತೆ. ಈಗ ಅವನು ಏರುಪೇರಾದ್ರೆ ಇಲ್ಲ ಕಾಯಿ ಉದುರುವಂತದ್ದು ನೀವ್ ಹೇಳಿದಂಗೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಲಘು ಪೋಷಕಾಂಶಗಳಂದ್ರೆ ಮ್ಯಾಂಗೋ ಸ್ಪೆಷಲ್, ಬನಾನಾ ಸ್ಪೆಷಲ್ ಅಂತ ಮಾಡಿಟ್ಟಿದ್ದಾರೆ. ಅವನ್ನ ಏನ್ ಮಾಡ್ಬೇಕಂದ್ರೆ ಸರ್, ಹೊರಗಡೆಯಿಂದ ಸ್ಪ್ರೇ ಮಾಡೋದು. ಅಂದ್ರೆ ಲಿಕ್ವಿಡ್ ರೂಪದಲ್ಲಿ ಇರತಕ್ಕಂತ ಸ್ಪ್ರೇ ಮಾಡ್ಬೇಕು. ಲಿಕ್ವಿಡ್ ರೂಪದಲ್ಲಿ ಎಲೆಗಳಿಗೆ ಸ್ಪ್ರೇ ಮಾಡೋದು, ಭೂಮಿ ಕೊಡಂಗಿಲ್ಲ. ಅವೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಲಘು ಪೋಷಕಾಂಶಗಳನ್ನ ಭೂಮಿ ಕೊಡಂಗಿಲ್ಲ, ಅವೆಲ್ಲ ಎಲೆ ಕೊಡೋದು. ಸೊ ಇದರಿಂದ ಬರ ರೋಗಗಳನ್ನ ತಡೆಗಟ್ಟಬಹುದು ಸರ್. ಒಟ್ಟಾರೆ ಈ ಒಂದು ಮಾವಿನ ಬೆಳೆಯಲ್ಲಿ ಬರತಕ್ಕಂತ ಸಮಸ್ಯೆಗಳ ಬಗ್ಗೆ ನಮ್ಮ ರೈತರಿಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ಸರ್, ಈಗ ಮಾವು ಒಂದು ಬಹುಮುಖ್ಯವಾದ ವಾಣಿಜ್ಯ ಬೆಳೆ. ಕೆಲವರೆಲ್ಲ 10-10 ಗಂಟೆ ಹಾಕಿರ್ತಾರೆ, ಸರಿಯಾಗಿ ಈ ಸಮಯದಲ್ಲಿ ಇಳುವರಿ ಸಿಗ್ಲಿಲ್ಲ ಅಂದ್ರೆ ಅವರು ನಿರಾಶೆಗೊಳ್ಳೋದು ಸಹಜ. ಸೊ ಅಂತ ಟೈಮಲ್ಲಿ ರೈತ ಈ ನಮ್ಮ ವಿಜ್ಞಾನಿಗಳ ಸಲಹೆ ಪಡೆದು ಅಥವಾ ಬಂದ್ ಭೇಟಿಯಾಗಿ, ಇಲ್ಲ ನಮ್ಮ ತಾಕಗಳಿಗೆ ನೀವು ಬಂದ್ ನೋಡಿ, ಅಥವಾ ನಮ್ಮ ಮರ ಹೆಂಗಿದೆ, ನಮ್ಮ ಸಸ್ಯಗಳು ಹೆಂಗಿದೆ ಅಂತ ಬಂದು ನಮ್ಮನ್ನ ಕಾಣಬಹುದು ಸರ್. ಇಲ್ಲ ನಮಗೆ ಫೋನ್ ಮಾಡಬಹುದು ಸರ್, ನಾವು ಅವ್ರಿಗೆ ಸೂಕ್ತವಾದ ಸಲಹೆಯನ್ನ ಕೊಡ್ತೀವಿ ಸರ್. ರೈತರುಗಳೇ ಏನಾದ್ರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಬೇಕಾದ್ರೆ ನಾನು ನಮ್ಮ ಮೊಬೈಲ್ ನಂಬರ್ ಕೊಡ್ತೀನಿ ಸರ್. ನಾನು ನನ್ನ ನಂಬರ್ ಬೇಕಾದ್ರೆ ಬರ್ಕೊಳ್ಳಿ, ಹೇಳ್ತೀನಿ. 9482814066 ನಂಬರ್ ಇನ್ನೊಂದ್ಸಲ ಹೇಳ್ತೀನಿ ಬರ್ಕೊಳ್ಳಿ. 9482814066 ಒಳ್ಳೇದು ಸರ್. ಇಲ್ಲೇ ತನಕ ಈ ಒಂದು ಮಾವಿನ ಬೆಳೆಯಲ್ಲಿ ಹೂವು ಮತ್ತು ಚಿಗುರು ಉದುರುವಿಕೆಯ ಒಂದು ತಡೆಗಟ್ಟುವಿಕೆಯನ್ನ ಯಾವ ರೀತಿ ಮಾಡಬಹುದು, ಒಟ್ಟಾರೆ ಈ ಒಂದು ಮಾವಿನ ಬೆಳೆಯ ನಿರ್ವಹಣೆಯನ್ನ ನಾವು ಯಾವ ರೀತಿ ಮಾಡ್ಕೊಂಡು ಹೋಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಇದುವರೆಗೂ ಮಾವಿನ ಬೆಳೆಯಲ್ಲಿ ಹೂವು ಉದುರುವಿಕೆ ಸಮಸ್ಯೆ ಹಾಗೂ ಅದರ ನಿರ್ವಹಣಾ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ್ ಕುಸಗೂರು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ. ಈಗ ರೈತರಿಗೆ ಸಲಹೆ. ಸಾವಯವ ಪದಾರ್ಥಗಳನ್ನು ಹೆಚ್ಚಾಗಿ ಉಪಯೋಗಿಸಿ ಭೂಫಲವತ್ತತೆ ಹೆಚ್ಚಿಸುವ ಮೂಲಕ ಉತ್ಪಾದಕತೆಯನ್ನು ಅಧಿಕಗೊಳಿಸಿಕೊಳ್ಳಬಹುದು. ರಾಶಿ ಮಾಡಿದ ತೊಗರಿ ಕಾಳುಗಳನ್ನು ಅವುಗಳ ಗಾತ್ರಕ್ಕನುಸಾರವಾಗಿ ಗ್ರೇಡ್ ಮಾಡಿ ಮಾರಾಟ ಮಾಡಿದಲ್ಲಿ ಅಧಿಕ ಬೆಲೆ ಬರುವ ಸಾಧ್ಯತೆ ಇದೆ. ಬೀಜಗಳ ಗುಣಮಟ್ಟ ಕೆಡದಂತೆ ಹಾಗೂ ಉಗ್ರಾಣ ಕೀಟಗಳಿಗೆ ತುತ್ತಾಗದಂತೆ ಮುಂಬರುವ ಹಂಗಾಮಿನಲ್ಲಿ ಉಪಯೋಗಿಸಲು ಪೂರ್ವಯೋಜಿತವಾಗಿ ಸಂರಕ್ಷಿಸಿ ಸಂಗ್ರಹಿಸಬೇಕು. ಕಬ್ಬು ನಾಟಿ ಮಾಡುವ ಮುಂಚಿತವಾಗಿ ಅಜಟೋಬ್ಯಾಕ್ಟರ್ ಜೀವಾಣು ಗೊಬ್ಬರವನ್ನು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರದ ಜೊತೆ ಮಿಶ್ರ ಮಾಡಿ ಮಣ್ಣಿಗೆ ಸೇರಿಸಬೇಕು. ನೀರಾವರಿ ತಾಕುಗಳಲ್ಲಿ ಕಬ್ಬು ಬೆಳೆ ಇಡಲು ಜನವರಿ ಹಾಗೂ ಫೆಬ್ರವರಿ ತಿಂಗಳುಗಳು ಸಕಾಲವಾಗಿದ್ದು ಒಂದು ಕಣ್ಣುಳ್ಳ ಕಬ್ಬಿನ ತುಂಡಿನ ತಾಂತ್ರಿಕ ಬೇಸಾಯ ಲಾಭಕರವಾಗಿರುತ್ತೆ. ಕ್ಷಾರ ಮಣ್ಣಿನ ಪ್ರದೇಶದಲ್ಲಿ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಜಿಪ್ಸಮ್ ಅನ್ನ ನಾಟಿಗೆ ಎರಡು ವಾರ ಮೊದಲು ಭೂಮಿಗೆ ಸೇರಿಸಬೇಕು. ಸೂರ್ಯಕಾಂತಿ ಬಿತ್ತುವುದಕ್ಕೆ ಮುಂಚೆ ಬೀಜವನ್ನ ಥೈರಾಮ್ ಅಥವಾ ಮ್ಯಾಂಕಜಬ್ ಶಿಲೀಂಧ್ರನಾಶಕದಿಂದ ಕಿಲೋಗ್ರಾಂಗೆ 2 ಗ್ರಾಂನಂತೆ ಮಿಶ್ರ ಮಾಡಿ ಬೀಜೋಪಚಾರ ಮಾಡಿ ಬೀಜದಿಂದ ಪ್ರಸಾರವಾಗುವಂತಹ ರೋಗಗಳನ್ನು ತಡೆಗಟ್ಟಬಹುದು. ಕಡಿಮೆ ನೀರಿನ ಬಳಕೆಯಿಂದ ಅಲ್ಪಾವಧಿಯಲ್ಲಿ ಬೆಳೆಯುವಂತಹ ನೆಲಗಡಲೆ, ಸೂರ್ಯಕಾಂತಿ, ಅಲಸಂದೆ ಮುಂತಾದ ಬೆಳೆಗಳನ್ನು ಬೆಳೆಯುವುದು ಸೂಕ್ತ. ಜನರು ವಾಸಿಸುವ ಮನೆಗಳಲ್ಲಿರುವಂತಹ ಕಣಜ ಇತ್ಯಾದಿಗಳನ್ನು ಧಾನ್ಯ ಸಂಗ್ರಹಿಸುವಾಗ ಅಲ್ಯೂಮಿನಿಯಂ ಫಾಸ್ಫೈಡ್ನಂತಹ ತೀವ್ರ ವಿಷಕಾರಿ ರಾಸಾಯನಿಕವನ್ನು ಬಳಸಿ ಧೂಪ ಹಾಕುವ ಬದಲಾಗಿ 2.5% ಡೆಲ್ಟಾ ಮೆಥ್ರಿನ್ 1 kg ಬಳಸಿ ಧಾನ್ಯವನ್ನು ಸಂಗ್ರಹಿಸಬಹುದು. ಹಿಂಗಾರಿ ಜೋಳದ ಬೆಳೆಯಲ್ಲಿ ಜೇಡರ ನುಶಿ ಕೀಟ ಬಾಧೆ ನಿಯಂತ್ರಣಕ್ಕಾಗಿ 2.5 ml ಡೈಕೋಫಾಲ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣ ಗರಿಗಳ ತಳಭಾಗಕ್ಕೆ ಬೀಳುವಂತೆ ಸಿಂಪಡಿಸಬೇಕು. ಶಕ್ತಿಮಾನ್ ಮುಸುಕಿನ ಜೋಳವನ್ನು ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಬಿತ್ತಬಹುದಾಗಿದ್ದು ಅಜೋಸ್ಪೈರಿಲಂ ಮತ್ತು ರಂಜಕ ಕರಗಿಸುವ ಜೀವಾಣು ಗೊಬ್ಬರವನ್ನ ಎಕರೆಗೆ 200 ಗ್ರಾಂನಂತೆ ಬೀಜೋಪಚಾರ ಮಾಡುವುದರಿಂದ ಶಿಫಾರಸು ಮಾಡಿದ ಸಾರಜನಕ ಮತ್ತು ರಂಜಕ ಪ್ರಮಾಣದಲ್ಲಿ 50% ಕಡಿಮೆ ಮಾಡಬಹುದು. ರೈತರು ತಮಗೆ ಬೇಕಾದ ಸಮಯದಲ್ಲಿ ಅವಶ್ಯವಿರುವ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆ ರೂಪದಲ್ಲಿ ಪಡೆದುಕೊಂಡು ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಳ್ಳುವ ದೃಷ್ಟಿಯಿಂದ ಕೃಷಿ ಇಲಾಖಾ ವತಿಯಿಂದ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳನ್ನು ಹೋಬಳಿ ಮಟ್ಟದಲ್ಲಿ ಸ್ಥಾಪಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಸಹಾಯವಾಣಿ ಸಂಖ್ಯೆ 1800-425-3553 ಅಥವಾ ಕಿಸಾನ್ ಕಾಲ್ ಸೆಂಟರ್ 1800-180-1551 ಶುಲ್ಕರಹಿತ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಕೇಳಿದರೆ ಇತ್ತ ಗಮನಿಸಿ, ನಾಳೆ ಬೆಳಿಗ್ಗೆ 9:30 ನಮ್ಮ ನಿಲಯದಿಂದ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಕೇಳಿಸುವ ಚರಣದ ಸಾಲುಗಳನ್ನು ಗುರುತಿಸಿ ಪಲ್ಲವಿಯನ್ನು ಹಾಡಬೇಕು. ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಕರೆ ಮಾಡಬೇಕಾದ ನಿಲಯದ ದೂರವಾಣಿ ಸಂಖ್ಯೆಗಳು 9448640273 ಮತ್ತೊಂದು 9141917272. ತಪ್ಪದೇ ಕರೆ ಮಾಡಿ. ನಾಳೆ ಬೆಳಿಗ್ಗೆ 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಹಸಿರೂರ ಸಿಂಗಾರಿ ಹೊಂಬಣ್ಣ ತಳೆದಾಗ ನಮ್ಮೂರ ನವಿಲುಗಳು ಆಡುತ್ತಾವೋ ನಲಿದಾಡುತ್ತಾವೋ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು